दासवास गौरीश ईश तैल धारे ते मन सुपड़ो हरियल्लि शंभो कैलासवास गौरीश ईश हरियल्लि शंभो कैलासवास गौरीश ईश ಮಹಿಯೊಳಗೆ ಚರಿಸಿದನು ಮಹಾದೇವನೆ ಮಹಿಯೊಳಗೆ ಚರಿಸಿದನು ಮಹಾದೇವನೆ ಅಹಿಭೂಷಣನೆಯನ್ನ ಅವಗುಣಗಳೆನಿಸದಲೆ ವಿಹಿತ ಧರ್ಮದಿ ವಿಷ್ಣು ಭಕ್ತಿಯನು ಕೊಡು ತುಂಬೈಲಾಸವಾದ ಗೌರಿ ಶೈಷ ಕೈಲಾಸವಾದ ಗೌರಿ ಶೈಷ ಮನಸ್ಸು ಕಾರಣವಲ್ಲ ಪಾಪ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿಲ್ಲ ಪ್ರೇರಣೆ ಇಲ್ಲದೆ ಧನುಜ ಗದ ಮದ ಹಾರಿ ದಂಡ ಸಜ್ಜನ ಚರಣ ಕಮಲದಲ್ಲಿ ಕೈಲಾಸವಾಸ ಗೌರೀಶ ಈಶ ಕೈಲಾಸವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಭಯವ ಪರಿಹರಿಸಯ್ಯ ಭಾಗೀರಥಿರನೆ ಭಯವ ಪರಿಹರಿಸಯ್ಯ ಲೇಸಾಗಿ ನೀಸಲಹೋ ಸಂತತ ಸರ್ವದೇವ ಲೇಸಾಗಿ ನೀಸಲಹೋ ಸಂತತ ಸರ್ವದೇವ ಭಾಗವತ ಭಾಗವತ ಕನಪ್ರಿಯ ವಿಜಯ ವಿಠಲನಂದಿ ಭಾಗವತ ಕನಪ್ರಿಯ ವಿಜಯ ವಿಠಲನಂದಿ ಜಗುಮಾನನ ಭಜಿಪ ಭಾಗ್ಯವನು ಕೊಡು ಶಂಭೋ ಕೈಲಾಸವಾಸ ಗೌರೀಶ ಈಶ ಮನಸ್ಸು ಕೊಡೋ ಹರಿಯಲ್ಲಿ ಶುಂಭೋ ಕೈಲಾಸವಾದ ಗೌರಿ ಜೈಜ ಕೈಲಾಸವಾದ ಗೌರಿ ಜೈಜ ಭಾಗೀರಥಿ ಧರಣ ಭಾಗೀರಥಿ ಧರಣ ಭಾಗೀರಥಿ ಭಾಗೀರಥಿ ಧರಣ ಭಯವ ಪರಿಹರಿಸಯ್ಯ ಲೇಸಾಗಿ ನೀಸಲಹೋ ಸಂತತ ಸರ್ವದೇವಾ ಲೇಸಾಗಿ ನೀಸಲಹೋ ಸಂತತ ಸರ್ವದೇವ ಭಾಗವತ ಜನಪ್ರಿಯ ವಿಜಯ ವಿಠಲನಲ್ಲಿ ಜಗು ಮಾಡದ ಬದಿಪ ಭಾಗ್ಯವನು ಕೊಡು ಶಂಭೋ ಕೈಲಾಸವಾದ ಗೌರೀಶ ಈಶ ತೈಲಧಾರೆ ಮನಸ್ಸು ಕೊಡೋ ಹರಿಯಲ್ಲಿ ಶುಂಭೋ